ಆಮೇಲೆ 100-120 ಎಕರೆ ಹೊಲ ಅವ್ರು ಮಾಡ್ತಿದ್ರು. ಅದನ್ನ ನೋಡ್ಕೊಂಡು ಇನ್ಸ್ಪಿರೇಷನ್ ನಾನು, ಆದರೆ ನಮ್ಮ ಗ್ಯಾಪ್ ಇತ್ತು ನಮ್ಮ ನಡುವೆ ಒಂದು 15 ವರ್ಷ ಬೇರೆ ಕಡೆ ಅಂದರೆ ಈಗ ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟ್ ಮಾಡಿದ್ದಿಲ್ಲ, ಕೇವಲ ಕವಳಿ ಗದ್ದೆಯಲ್ಲಿ ಬೆಳೀತಾ ಇದಾರೆ ಕೃಷಿಕರು. ಕವಳಿ ಗದ್ದೆಯಲ್ಲಿ 3-4 ವರ್ಷದಿಂದ ರೇಟೇ ಇಲ್ಲ, ಡೌನ್ ಆಗಿ ಲಾಸ್ ಆಗ್ತಾಯಿದ್ದಾರೆ. ಅದಕ್ಕೆ ಒಂದು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತಿಳ್ಕೊಂಡು ವಾಣಿಜ್ಯ ಬೆಳೆ ಆಗಿ ನಾನು ಪಪ್ಪಾಯಿ ಮತ್ತು ದಾಳಿಂಬೆ ಬೆಳೆದಿದ್ದೀನಿ. ಪಪ್ಪಾಯ ದಾಳಿಂಬೆ ಎಷ್ಟು ಎಕರೆದಲ್ಲಿ ಪ್ರಾರಂಭ ಮಾಡಿದಂತ? ಇವಾಗ 4-4.5 ಎಕರೆಯಲ್ಲಿ ದಾಳಿಂಬೆ ಪಪ್ಪಾಯಿ ಮಾಡಿದ್ದೆ ಫಸ್ಟ್. ಈಗ ಮತ್ತೆ ಒಂದು ಎಕ್ಸ್ಟೆನ್ಷನ್ ಮಾಡಿ ಒಂದು 3 ಎಕರೆ ಮಾಡಿದ್ದೀನಿ, ಅಂದ್ರೆ ಕೇವಲ ದಾಳಿಂಬ್ರೇನೆ. ಆದರೆ ಹೋದ ಸಲ ನಾನು ಪಪ್ಪಾಯಲ್ಲಿ ಅಂದರೆ ನಾನು ಜುಲೈದಲ್ಲಿ ಗಿಡ ಹಚ್ಚಬೇಕಾಗಿತ್ತು, ಅಕ್ಟೋಬರ್ನಲ್ಲಿ ಕಾರಣಾಂತರಗಳಿಂದ ಸ್ವಲ್ಪ ಲೇಟಾಗಿ ಅಕ್ಟೋಬರ್ನ ಹಚ್ಚಿದ್ದೆ. ಕ್ರಾಪ್ ಬರೋದು ಸ್ವಲ್ಪ ಮಳೆಗಾಲದಲ್ಲಿ ಬಂತು, ಒಂದು 80 ಟನ್ 100 ಟನ್ ಆಗಬೇಕಾಗಿತ್ತು, 40-45 ಟನ್ ಆಯಿತು. ಅದರಿಂದ ನನಗೆ ಲಾಸ್ ಏನಾಗಿಲ್ಲ, ಪರವಾಗಿಲ್ಲ. ಇದೆಲ್ಲ ಗೊಬ್ಬರ ಹೆಣ್ಣಿದ್ದೇನು ಇತ್ತಲ್ಲ ಹೊರಗಡೆ ಬಂತು ಅದು. ಇವಾಗ ಇನ್ನು ಮುಂದೆ ಇದು ನನಗೆ ಮೇನ್ ಅಂದರೆ ವಾಣಿಜ್ಯ ಬೆಳೆ ಆಗಿದೆ, ದಾಳಿಂಬ್ರೆನೇ ನಾನು ಅವಲಂಬಿತೀನಿ. ಈಗ ದಾಳಿಂಬ್ರಿಗೆ ಬರಬೇಕಾದ್ರೆ ತಮಗೆ ಹೇಗೆ ಮುಂಚೆ ಮಾಡಬೇಕಂತಕ್ಕಂಥ ಆಸಕ್ತಿ ಇತ್ತು, ಅಥವಾ ಯಾರಾದರೂ ನಿಮಗೆ ಪ್ರೇರಣೆಯನ್ನು ಕೊಟ್ಟರೆ ದಾಳಿಂಬ್ರಿಗೆ ಹೋಗಲಿಕ್ಕೆ ಹೇಗೆ? ಇಲ್ಲ, ಸುರಪುರದಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ಆಂಧ್ರ ರೈತರು ಗೆಳೆಯರಿದ್ದಾರೆ ಭಾಳ ಜನ, ಅವ್ರು ಆಲ್ರೆಡಿ ಮಾಡಿದ್ದಾರೆ. ಅವ್ರು ನೋಡಿ ನಾ ಇನ್ಸ್ಪಿರೇಷನ್ ಆಗಿ ನಾವು ಮಾಡಬೇಕಂತ ಇಂಟ್ರೆಸ್ಟ್ ಬಂತು. ಹೇಗೆ ದಾಳಿಂಬೆ ಸಸಿಗಳನ್ನು ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರಿ? ಪಪ್ಪಾಯ ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರಿ? ಹೇಗೆ ಬಂತು ಪಪ್ಪಾಯ ಬೆಳೆ ದಾಳಿಂಬೆಯಲ್ಲಿ? ಪಪ್ಪಾಯ ಸರ್ ಮೊದಲು ನಾನು ಅನಂತಪುರದಿಂದ ರೆಡ್ ಲೇಡಿ 786 ಅಂತ ತರಿಸಿದೆ, ಮತ್ತು ಇವಾಗ ಇದು ದಾಳಿಂಬ್ರಿ ಗುಜರಾತಿಂದ ತರಿಸಿದ್ದೀನಿ, ಕೇಸರ್ ಭಗವಾ ಅಂತೇಳಿ. ಚೆನ್ನಾಗಿದೆ ಬೆಳೆ, ಮಾತ್ರ ಮೇಂಟೆನೆನ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಕಾಲಕಾಲಕ್ಕೆ ಎಣ್ಣೆ ಸ್ಪ್ರೇ ಮಾಡಬೇಕು, ಗೊಬ್ಬರ ಕೊಡಬೇಕು ಅದಕ್ಕೆ, ಆಮೇಲೆ ಇದು ಜೀವಾಮೃತ ಕೊಡಬೇಕು. ಅದು ಇನ್ನೊಂದು 3 ಎಕರೆ ಪ್ಲಾಟ್ನಲ್ಲಿ ಅವನು ಆರ್ಗಾನಿಕ್ ಮಾಡಬೇಕಂತ ಮಾಡಿದ್ದೀನಿ. ಅಂದರೆ ಅವು ಔಷಧ ರಹಿತ, ಇದು 4-5 ಎಕರೆ ರಾಸಾಯನಿಕ ರಹಿತವಾಗಿ, ಇದು ರಾಸಾಯನಿಕ ಇದೆ ಅದು ಬೇಡ ಅಂತೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಎಕ್ಸ್ಪೆರಿಮೆಂಟ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಇದೆ, ನೋಡ್ಬೇಕು ಏನಾಗುತ್ತೆ ನೋಡೋಣ. ಈಗ ದಾಳಿಂಬೆಯಲ್ಲಿ ಎಷ್ಟು ಅಂತರ ಕೊಟ್ಟಚ್ಚಿರಿ? ಸಸಿಗಳು ಹೇಗೆ ಬಿಂತ ನಿಮ್ಗೆ ಇಲ್ಲಿ? ಅಂದರೆ ಇಲ್ಲಿಗೆ ಅಲ್ಲಿಂದ ಸಸಿಗಳನ್ನು ತರಿಸ್ಲಿಕ್ಕೆ ಕಾಸ್ಟ್ ಎಷ್ಟು ಅಥವಾ ಒಂದು ಸಸಿಗೆ ಅಂತರ ಅದು ಎಷ್ಟೆಷ್ಟು ಕೊಟ್ಟಿರಿ? ಸಸಿಗೆ 40 ರೂಪಾಯಿ ವಿತ್ ಟ್ರಾನ್ಸ್ಪೋರ್ಟ್, 8 ಫೀಟ್ ಅಂದರೆ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ 12 ಫೀಟ್ ಬಿಟ್ಟಿದ್ದೀವಿ. ಕರೆಕ್ಟಾಗಿ ಬಿಸಿಲು ಯಾವ ದಿಕ್ಕಿಗೆ ಹೋದ್ರೂ ಬಿಸಿಲು ಬರಬೇಕು, ಅದಕ್ಕೆ ಸಿಗಬೇಕು. ಅದಕ್ಕೆ ಇಷ್ಟು ಗ್ಯಾಪ್ ಬಿಟ್ಟರೆ ಬಿಸಿಲು ಬರುತ್ತೆ, ಸ್ವಲ್ಪ ಕಡಿಮೆ ಗ್ಯಾಪ್ ಬಿಟ್ಟರೆ ಬಿಸಿಲು ಬರೋಲ್ಲ, ಆಮೇಲೆ ಬೆಳೆ ಗ್ರೋತ್ ಆಗಲ್ಲ. ಅದು ಹೇಗೆ ಅನಿಸ್ತದೆ ನಿಮಗೆ ಬೆಳೆ? ಈಗ ಸುಮಾರು ಒಂದು 18 ತಿಂಗಳು ಬೆಳೆ ಇದೆ ನಿಮ್ಮದು, ನಿಮ್ಮ ಅನುಭವ ಏನು ನೋಡಿದ್ರೆ ಬೆಳೆ ಏನು ಅನಿಸುತ್ತೆ ನಿಮಗೆ? ಚೆನ್ನಾಗಿ ಬರ್ಬೋದಂತ ನಾನು ಅಂದಾಜು ಮಾಡಿದ್ದೀನಿ, ಬರ್ತದೆ ಅಂತ ಗ್ಯಾರಂಟಿ ಇದೆ ಸರ್. ಏನೇನು ಈಗೆಲ್ಲ ಇದಕ್ಕೆ ಗೊಬ್ಬರ ಅದು ಹಾಕೋದು ಆಯಿತು, ಬೇರೆ ಬೇರೆ ಔಷಧಗಳನ್ನು ಹೊಡೆದು ಎಲ್ಲ ನಿಮಗೆ ಹೇಗೆ? ಯಾಕಂದರೆ ಅನುಭವ ಇಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ, ಹೇಗೆ ಮಾಡ್ತಾಯಿದ್ದೀರಿ? BSc ಅಗ್ರಿ ಅಥವಾ MSc ಅಗ್ರಿ ಮುಗಿಸೋರು ಡಾಕ್ಟರ್ ಅಂತ ಬರುತ್ತಾರೆ, ಕೃಷಿ ಡಾಕ್ಟರು. ಅವ್ರು ಮಂತ್ಲಿ ಒಮ್ಮೆ ಬರ್ತಾರೆ ಸರ್, ಅವರು ಬಂದವರೆಲ್ಲ ವಿಸಿಟ್ ಮಾಡಿ ಅವ್ರು ಏನು ಟ್ರೀಟ್ಮೆಂಟ್ ಬರ್ತಾರೆ ಅವರು, ಅದ್ರ ಪ್ರಕಾರ ನಾವೆಲ್ಲ ಹಾಕೋದು. ಈಗ ನಿಮ್ಮ ಸುತ್ತಮುತ್ತ ದಾಳಿಂಬೆ ಹಾಕಿದಂಥ ತೋಟಗಳಲ್ಲಿ ಹೇಗೆ ಬಂದಿ? ಮಾತ್ರ ಇಲ್ಲಿ ಯಾರು 5 ಕಿಲೋಮೀಟರ್ ಹಾಕಲು 10 ಕಿಲೋಮೀಟರ್ವರೆಗೂ ಯಾರು ಹಾಕಿಲ್ಲ. ದೇವದುರ್ಗ ತಾಲೂಕಲ್ಲಿ ಇರ್ಬೋದು, ಒಳ್ಳೆ ಕೃಷ್ಣಾ ನದಿ ದಾಟಿದ ಮೇಲೆ ಇಲ್ಲಿ ನಮ್ಗೆ ಸನೀಪ ಅಂದರೆ ಸುರಪುರದಲ್ಲೇನೆ, ಮತ್ತೆ ಇಲ್ಲಿ 800 ಅಂತಿದೆ, 800 ಹತ್ರ ಒಂದು ಸ್ವಲ್ಪ ಇದೆ. ಈಗ ನೀರಾವರಿ ಅನುಕೂಲತೆ ಹೇಗೆ ಮಾಡ್ಕೊಂಡ್ರಿ? ಡ್ರಿಪ್ ಮಾಡ್ತಾ ಇದ್ದೀರಾ, ಹರಿ ನೀರಾವರಿ ಹಾಸ್ತಾ ಇದ್ದೀರಾ? ಡ್ರಿಪ್ ಮಾಡ್ತಾ ಇದ್ದೀವಿ ಆಲ್ರೆಡಿ, ನಾ 2 ಬೋರ್ ಹಾಕ್ಸಿದ್ದೀನಿ, 2 ಬೋರ್ ಚೆನ್ನಾಗಿ 2.5 ಇಂಚ್ ನೀರು ಬಿದ್ದಿದೆ, ಅದು ಅದ್ರ ಮೇಲೆ ಅವಲಂಬನೆ ನಾವು. ಏನು ಪ್ರಾಬ್ಲಮ್ ಇದೆ ಆದರೂ ಕೃಷಿ ಹೊಂಡ ಹೊಡ್ಕೊಂಡು ಬೇಸಿಗೆಯಲ್ಲಿ ಸಮಸ್ಯೆ ಆಗುತ್ತೆ ಸರ್, ಅದು 7 ತಾಸು ಕೊಡ್ತಾರೆ, ಈಗ ಬೇರೆ ಸಮಯದಲ್ಲಿ ಆದರೆ 14 ತಾಸು ಬರುತ್ತೆ, ಸರಿಪಡಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಗಿಡಕ್ಕೆ ನೀರು ಅದು ಎಷ್ಟೆಷ್ಟು ತಾಸಿಗೆ ಡ್ರಿಪ್ ಆನ್ ಮಾಡ್ತಿರ್ತಾರೆ ಒಂದೊಂದು ಗಿಡಕ್ಕೆ? ಯಾಕಂದರೆ ಈಗ ಇನ್ನೂ ಗಿಡ ಅಷ್ಟು ಬೆಳವಣಿಗೆ ಇನ್ನೂ ಕಾಯೋದು, ಅದ್ರ ನೀರು ಜಾಸ್ತಿ ಬೇಕಾಗುತ್ತವಾಗ. ಈಗ ಮಳೆಗಾಲದಾಗ 3 ತಾಸು 4 ತಾಸು ಕೊಡ್ತಿದ್ವಿ, ಈಗ ಬೇಸಿಗೆ ಈಗ 5 ತಾಸು 8 ತಾಸು ತಾನು ಕೊಡ್ಬೇಕಂತ ಡಿಸೈಡ್ ಮಾಡಿದ್ದು. ಅಂದರೆ 7 ತಾಸು 7 ತಾಸು ಬಿಡ್ಬೇಕು, ಕರೆಂಟ್ ಮೇಲೆ ಡಿಪೆಂಡ್. ಗೊಬ್ಬರ ಅದು ಏನೇನು ಹಾಕ್ತಾ ಇದ್ದೀರಿ ಈಗ, ಏನೇನು ರೆಕಮೆಂಡೇಶನ್ ಮಾಡ್ತಾ ಇದ್ದಾರೆ? ಡಾಕ್ಟರ್ ಏನು ಕೊಡ್ತಾರೆ ಅದೇ ಹಾಕ್ತೀವಿ ಸರ್, ಮಂತ್ಲಿ ಅದು ಇದಿರ್ತದೆ, ಕೋರ್ಸ್ ಇರ್ತದೆ, ಕೋರ್ಸ್ ಪ್ರಕಾರ ಎಣ್ಣೆ ಗೊಬ್ಬರ ಇದು ಮಾಡ್ತೀವಿ, ಸ್ಪ್ರೇ ಮಾಡ್ತೇವೆ. ಈಗ ಮುಖ್ಯವಾಗಿ ದಾಳಿಂಬೆಗೆ ಭಾಳಷ್ಟು ಇದನ್ನು ಮಗುವಿನ ಥರ ಜೋಪಾನ ಮಾಡಬೇಕು ಅಂತ ಹೇಳ್ತಿರ್ತಾರೆ, ಸಿಂಪರಣೆ ಮಾಡೋದು, ಪ್ರತಿನಿತ್ಯ ಹೊಡೆದು ಹಾಗೆ ಅಂತ ಹೇಳ್ತಿರ್ತಾರೆ, ಹೇಗೆ ನಿಮಗೆ ಅನಿಸ್ತಾ ಇದೆ? ಮೊದಲೆಲ್ಲ ನನಗೆ ಭಯ ಹುಡ್ಸಿದ್ರು ಕೆಲವು ಜನ, ಫೀಲ್ಡ್ನಲ್ಲಿ ಇಳಿದು ನಾನು ಕಂಟಿನ್ಯೂ ಮಾಡ್ತಾ ಇದ್ದಕ್ಕೋಸ್ಕರ ಸ್ವಲ್ಪ ಅನುಭವ ಆಗಿದೆ. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಾನು ಹೆಚ್ಚುವರಿ ಬೇರೆ ಬೇರೆ ಪ್ಲಾಟ್ ಎಕ್ಸ್ಟ್ರಾ ಮಾಡ್ಕೊಂತ ಹೋಗ್ಬೇಕಂತ ಮಾಡಿದ್ದೀನಿ ನೆಕ್ಸ್ಟ್ ಇಯರ್ಲಿಂದ. ಹೇಗೆ ಭೂಮಿ ಎಲ್ಲ ಇದಕ್ಕೆ ನಿಮ್ಮದು ಒಳ್ಳೆ ಭೂಮಿ ಫಲವತ್ತಾದಂಥದ್ದು ಮತ್ತು ಸೂಕ್ತವಾದಂಥ ಭೂಮಿ ಇದೆ ನಿಮ್ಮದು? ಹಾಂ, ರೆಡ್ ಸೋಯಿಲ್ ಇದು ದಾಳಿಂಬೆಗೆ ಯಾವ್ದು ಅಂಥ ಭೂಮಿ ಆದರೂ ನಡೀತದೆ ಸರ್, ಅದಕ್ಕೇನು ಇಂಥದ್ದು ಭೂಮಿ ಬೇಕಂತಿಲ್ಲ. ಮಾರಾಟದ್ದು ಹೇಗೆ ಈ ಭಾಗದಲ್ಲಿ ಹೇಗೆ ಆಗ್ತಾ ಇದೆ ಮಾರಾಟ, ಮಾರಾಟಗಾರರು ನಿಮ್ಮದು ಖರೀದಿ ಮುಂದೆ? ಯಾಕಂದ್ರೆ ಮಾರ್ಕೆಟಿಂಗ್ ಸಮಸ್ಯೆ ಆಗಬಾರ್ದು. ಇಲ್ಲ, ನಮ್ದೆಲ್ಲ ಸ್ನೇಹಿತರು ಇದ್ದಾರೆ, ಅವರು ಅವ್ರದ್ದು ವರ್ಷ ಅದು ಕಟ್ ಮಾಡ್ತಾರಲ್ಲ, ಅದು ಗೊತ್ತಿದೆ, ಅವ್ರ ವ್ಯಾಪಾರಸ್ಥರು ಬರ್ತಾರೆ, ಅವರು ಪರಿಚಯದಿಂದ ನಮಗೂ ವ್ಯಾಪಾರ ಆಗುತ್ತೆ ಅಂತ. ರೈತರಿಗೆ ದುಡ್ಡಾಗುತ್ತೆ, ಲಾಂಗ್ ಬೆಳೆ ಅಲ್ಲ ಇದು, ವೇಟ್ ಯಾಕೆ ಮಾಡ್ಬೇಕಂತ. 2 ವರ್ಷಕ್ಕೆ ಚಾಲು ಆಗಿಬಿಡುತ್ತೆ ಇಳುವರಿ, 2 ವರ್ಷ ಅಷ್ಟೇ ಕಾಯ್ಬೇಕಲ್ಲ, ಅವ್ರು ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ಕಾಯ್ಬೇಕಲ್ಲ. ಕೆಲವು ಜನ ಮಾಡ್ತಾರೆ, ಕೆಲವು ಜನ ಮಾಡಲ್ಲ. ನಿಮ್ದು ಈಗ 1 ಎಕರೆ ಖರ್ಚು ಎಷ್ಟು ಬಂದ್ರಿ ಇಲ್ಲಿ ತನಕ? 1 ಎಕರೆಗೆ ಎಷ್ಟು ಖರ್ಚು ಮಾಡಿದ್ರಿ ನೀವು ದಾಳಿಂಬೆ ಹತ್ತೋದು, ಪಪ್ಪಾಯ ಎಲ್ಲ ಸೇರಿ ಅಂದಾಜಾಗಿ? ಹೇಗೆ ಕೆಲಸ ಭಾಳ ಅಂತ ಅನ್ಸದ ದಾಳಿಂಬೆ ಬೆಳೆ ಭಾಳ ರಿಸ್ಕು ಕೆಲಸ ಜಾಸ್ತಿ ಅಂತ ಅನ್ಸದ ನಿಮ್ಗೆ? ಏನಿಲ್ಲ, ಕೆಲಸ ಮಾಡಿದ್ರೆ ರಿಸ್ಕ್ ಏನಿಲ್ಲ, ಅದರೊಟ್ಟು ಚೆನ್ನಾಗಿರೋ ಬೆಳೆ ಯಾವುದಿಲ್ಲ. ಮತ್ತೆ ವಿಶೇಷವಾಗಿ ರೈತರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಿ ದಾಳಿಂಬೆ ಬೆಳಿಬೇಕು ಅನ್ನುವಂಥವ್ರಿಗೆ? ಇಲ್ಲ, ಬೆಳಿಬೇಕು. ಯಾಕಂದ್ರೆ ವರ್ಷ ವರ್ಷ ನಾವು ವಾಣಿಜ್ಯ ಬೆಳೆನ ಇಂಟ್ರೆಸ್ಟ್ ಮಾಡ್ಬೇಕು. ಇದು ಕೇವಲ ಕೋಳಿಯಲ್ಲಿ ಅಥವಾ ಹತ್ತಿಯಲ್ಲಿ ಈಗ ಕೆಮಿಕಲ್ ಹಾಕಿ ಮಾಡೋದಕ್ಕಿಂತ ಆರ್ಗ್ಯಾನಿಕ್ ಮಾಡಿ ಒಂದು ಒಳ್ಳೆಯ ಲಾಭ ತೊಗೊಳ್ಬೇಕಂತೆಲ್ಲ ರೈತರಿಗೆ ನಾನು ಮನವಿ ಮಾಡ್ತೀನಿ. ಆರ್ಗ್ಯಾನಿಕ್ ಆಗಿ ಇದನ್ನು ಸಾವಯವ ರೀತಿಯೊಳಗೆ ದಾಳಿಂಬೆ ಬೆಳಿಬೋದಾ? ಭಾಳಷ್ಟು ಮಂದಿ ಸಾವಯವ ಬೆಳಿಲಿಕ್ಕೆ ಕೈ ಸುಟ್ಕೊಂಡಿದ್ದಾರೆ ರೈತರು ದಾಳಿಂಬೆ. ಬೇರೆಯವ್ರ ಅನುಭವ ತೊಗೊಂಡು ನಾವು ಮಾಡಬೇಕು, ಅದ್ರ ಚೆನ್ನಾಗಿ ಬರ್ತದೆ. ಬಟ್ ರೇಟ್ ಮಾತ್ರ ಇದು 180 ಇದ್ದರೆ 160 ಸಿಗುತ್ತೆ, ಇಳುವರಿ ಕಮ್ಮಿ ಇರುತ್ತೆ ಬಟ್ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ ಡಿಫ್ರೆನ್ಸ್ ಇದರಲ್ಲಿ, ಮತ್ತೇನಿಲ್ಲ. ಮೋದಿಯವ್ರ ಕನಸಾಗಿದೆ ಅದು ಆರ್ಗ್ಯಾನಿಕ್ ಮಾಡ್ಬೇಕಂತ, ದೇಶ ತುಂಬೆಲ್ಲ ಆರ್ಗ್ಯಾನಿಕ್ ಬೆಳೀರಿ ಅಂತ ಅವ್ರ ಮನೆ ಇದರಲ್ಲಿ ಮಾಡಿದ್ರು, ಕಾನ್ಫರೆನ್ಸ್ ಮಾಡಿದ್ರು. ಅದಕ್ಕಾಗಿ ನಾವು ಕೂಡ ಸ್ವಲ್ಪ ಅವಲಂಬಿತ ಆಗ್ಬೇಕು, ಸ್ವಲ್ಪ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಚೆನ್ನಾಗಿರುತ್ತೆ. ದಾಳಿಂಬೆಗೆ ಸಾಮಾನ್ಯವಾಗಿ ಪಕ್ಷಿಗಳ ಕಾಟ ಆಯ್ತು, ಕಳ್ಳಕಾಕರ ಭಯ ಜಾಸ್ತಿ, ಆಮೇಲೆ ಇದಕ್ಕೆ ಒಳ್ಳೆ ಒಂದು ಸಂರಕ್ಷಿತ ಇದು ಬೇಕಾಗ್ತವೆಲ್ಲ. ನೀವೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡ್ರಿ, ಬೇಲಿ ಇರ್ಬೋದು ಅಥವಾ ಸೋಲಾರ್ ಪಂಪ್ ಸೆಟ್ಗಳು, ಸೋಲಾರ್ ಬೇಲಿಗಳು? ಇಲ್ಲ, ನಮ್ಮ ಹತ್ರ ಏನಿಲ್ಲ, ನಮ್ಮ ಪಕ್ಕದ ಊರಿದೆ ಸರ್, ಎಲ್ಲರ ಇದ್ರ ಮೇಲೆ ನೋಡ್ತಾ ಇರ್ತಾರೆ. ಆದ್ರೆ ಇಲ್ಲೆಲ್ಲ ಯಾರು ಅಂತ ಭಯ ಇಲ್ಲ ಯಾವುದು, ಅವರೇ ನಮ್ಗೆಲ್ಲ ಹಣ ತಂಬ್ರಿದ್ದಂಗಾರ ಅವರು ಅವರೇ ಕಾಯ್ಕೊಂಡು ಹೋಗ್ತಾರೆ. ಬಟ್ ಆಮೇಲೆ ನೆಕ್ಸ್ಟ್ ಸೋಲಾರ್ ಹಾಕಿದ್ದೀನಿ, ಇವಾಗ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡಿಸ್ತಾ ಇದ್ದೀನಿ ಒಂದು 15 ದಿನದಲ್ಲಿ, ಅದರಿಂದ ಏನು ತೊಂದರೆ ಇಲ್ಲ ನಮಗೇನಂತು. ಸೋಲಾರ್ ಫೆನ್ಸಿಂಗ್ ಅದು ಹೇಗ್ರಿ, ಎಷ್ಟು ಖರ್ಚು ಬಂತು ನಿಮಗೆಲ್ಲ? ಸೋಲಾರ್ ಫೆನ್ಸಿಂಗ್ ಅದೆಲ್ಲ ಒಂದೊಂದು ಅದೇ ಸರ್ ಎಸ್ಟಿಮೇಟ್, ಅದೇ ಒಳಗಡೆ ಎಲ್ಲ ಖರ್ಚು ಹೇಳ್ಬೇಕಂದ್ರೆ ಎಲ್ಲ ಬರೆದಿಟ್ಟು ನೋಡ್ಬೇಕು ಅದೆಲ್ಲ. ಸೊ ಒಟ್ಟಾರೆ ನಿಮಗೆ ಖುಷಿಯಾಗಿದೆ ದಾಳಿಂಬೆ ಮಾಡಿದ್ದು? ಖುಷಿಯಾಗಿದೆ, ಖುಷಿಯಾಗಿದೆ. ಇಲ್ಲ, ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡ್ಬೇಕು, ಲಾಭ ಬಂದ್ರೆ ಖುಷಿ, ಲಾಭ ಬರ್ತದ ಗ್ಯಾರಂಟಿ. ಅದು ಎಲ್ಲ ಲಾಭ ಬರ್ತದೆ, ಪ್ರಯತ್ನ ಮಾಡಕತ್ತೀವಿ, ಶತ ಪ್ರಯತ್ನ ಮಾಡಿ ಕಷ್ಟಪಟ್ಟರೆ ಸಿಗ್ತದೆ ಲಾಭ. ಒಳ್ಳೆಯದ್ರೆ ಯಶಸ್ವಿಯಾಗಲಿ ನಿಮ್ಮ ದಾಳಿಂಬೆ, ಒಳ್ಳೆ ರೀತಿಯಿಂದ ಬೆಳೆ ಬಂದು ನೀವು ಸುತ್ತಮುತ್ತ ರೈತರಿಗೆ ಮಾದರಿಯಾಗಲಿ, ಒಳ್ಳೆ ಒಂದು ಇಳುವರಿ ಬರಲಿ ಅಂತೇಳಿ ನಮ್ಮ ಆಕಾಶವಾಣಿ ಪರವಾಗಿ ಹಾರೈಸ್ತೀವಿ. ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ಸ್ ಸರ್, ಧನ್ಯವಾದ. ತಮ್ಮ ಕೂಡ ರೈತ ಬಂಧುವರೇ, ಇದುವರೆಗೂ ಕೋಳೂರು ಗ್ರಾಮದ ರೈತರಾದಂಥ ಮಾಧವ ನಾಯಕ್ ಅವರ ದಾಳಿಂಬೆ ಬೇಸಾಯದ ಅನುಭವವನ್ನು ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಪಾವಲತಿ. ಬನ್ನಿ ರೈತ ಬಂಧುವರೇ, ಇದೊಂದು ಪ್ರಕಟಣೆ. ಆತ್ಮನಿರ್ಭರ್ ಭಾರತ ಅಭಿಯಾನದ ಭಾಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವ ಯೋಜನೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯ ಅರಿವು ಮೂಡಿಸುವ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಒಂದು ಜಿಲ್ಲೆ ಒಂದು ಉತ್ಪನ್ನ. ಮೆಣಸಿನಕಾಯಿ ಬೆಳೆ ಆಯ್ಕೆಯಾದಂಥ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ದಿನಾಂಕ 25/2/2022 ಬೆಳಗ್ಗೆ 11 ಗಂಟೆಗೆ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಲ್ಲಿ ಅರಿವು ಮೂಡಿಸುವ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ರೈತರು ಭಾಗವಹಿಸಿ ಯಶಸ್ವಿಗೊಳಿಸಲು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ಈಗಾಗಲೇ ನೀರಾವರಿ ಸೌಲಭ್ಯವಿದ್ದಲ್ಲಿ ಜೊತೆಗೆ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯನ್ನು ಬೆಳೆಯುವುದರಿಂದ ಆದಾಯವನ್ನು ಪಡೆಯಬಹುದು. ಇನ್ನು ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಕಲ್ಲಂಗಡಿ ಹಣ್ಣನ್ನು 3x1 ಮೀಟರ್ ಅಂತರದಲ್ಲಿ ನೀರಿನ ಅನುಕೂಲತೆಗನುಸಾರವಾಗಿ ಊರಬೇಕು. ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಜಿಲ್ಲೆಯಲ್ಲಿ ಮಾವು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಗಿಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬ್ರಫ್ರೋಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಿಟಮಾಪ್ರಿಡ್ ಅಥವಾ ವರ್ಟಿಸಿಎಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಭತ್ತದಲ್ಲಿ ಕಂದು ಜಿಗುಹುಳುವಿನ ನಿಯಂತ್ರಿಸಲು ಇಮಿಡಾಕ್ಲೋರೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮಿಥಾಕ್ಸಮ್ 0.7 ಗ್ರಾಮ್ ಅಥವಾ ಕ್ಲೋರೋಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ